ಶ್ರೀವೈನಂ ಶೈಲೇಷ್ಣು ಸಸ್ತನೋ ವಿಷೇಮದೇವಿತಾಯೋ ಸ್ವಸ್ತಿ ನಿಂದೋ ವೃದ್ಧಶವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾ ಸ್ವಸ್ತಿ ನ ಸಾಕ್ಷ್ಯೋ ಅರಿಷ್ಟದೇವಿ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಶಾಂತಿ ಶಾಂತಿ ಶಾಂತಿ. ಅನ್ಯಥಾ ಎಲ್ಲ ಜ್ಞಾನಗಳನ್ನು ಹೊಂದುವ ಅವಕಾಶಗಳು ಪ್ಲಂಟಿ. ಯಾವಾಗ ಒಂದು ಸಲ ಸ್ವರೂಪವನ್ನು ತಿಳ್ಕೊಂಬ ಅವಕಾಶ ಈ ಥರ ಸಿಗ್ತದೆ. ಕಾರಣ ಏನು ಅಂದ್ರೆ ನಮ್ಮ ಇಂದ್ರಿಯಗಳೆಲ್ಲ ಪರಮುಖವಾಗಿವೆ. ಭಗವಂತ ಪರಕ್ಕೆ ಕೊರೆದಿದ್ದಾನೆ, ಒಳಗಿನಿಂದ ಕೊರೆದಿಲ್ಲ, ಹೊರಗಿನಿಂದ ಕೊರೆದಿದ್ದಾನೆ. ಹೀಗಾಗಿ ಶಬ್ದ ಸ್ಪರ್ಶಾದಿಗಳಲ್ಲಿಯೇ ಇದಕ್ಕೆ ಸಂಸ್ಕಾರ. ಅವುಗಳಲ್ಲಿಯೇ ಅರ್ಥ ಏನು? ಪ್ರತಿ ಕ್ಷಣವೂ ಕೂಡ ಇವನು ಸ್ವರೂಪದ ಅಜ್ಞಾನಿ ಆಗಿದ್ದರಿಂದ ಗಾಢ ನಿದ್ರೆ ಇವನು ಆತ್ಮನ ವಿಚಾರ ಎಲ್ಲ ಸಮಯ ನೋಡಿ. ಬೆಂಕಿ ಚಗಲಿದ್ದು ಎಚ್ಚರ ಆಗ್ತದೆ, ಶಾಖ ಹೊರದ್ದು ಎಚ್ಚರ ಆಗ್ತದೆ, ರೋಗ ಹರಿದ್ದು ಎಚ್ಚರ ಆಗ್ತದೆ, ಕೆಂಪು ಹೊರದ್ದು ಎಚ್ಚರ ಆಗ್ತದೆ, ಎಲ್ಲ ಎಚ್ಚರವೂ ಇರ್ತದೆ. ಎಚ್ಚರ ಸ್ವಲ್ಪ ತನ್ನ ಸ್ವರೂಪದ ಎಚ್ಚರ ಮಾತ್ರ ಶಬ್ದನಾಗಿದ್ರೆ ಅನಾದಿ ಮಾಯಾ. ಬಟ್ ಮಾಯಾ ಆಲ್ಸೋ ಲೈಕ್ ರುದ್ರ, ಮಾಯಾ ಇಸ್ ವೆರಿ ಕೈಂಡ್, ಮಾಯಾ ಇಸ್ ವೆರಿ ಕೈಂಡ್ ಲೈಕ್ ಮದರ್. ನೆವರ್ ಸೆಡ್ ಹಲೋ ಕಲ್ಪಿಟ್ಬಿಟ್ಟು. ಒಂದ್ಸಲ ನೀವು ಮಾಯಾನ ಮಾತಾಡಿಸಿ, ಶಿ ಇಸ್ ಆಲ್ವೇಸ್ ವಿತ್ ಯು. ಶಿ ಹ್ಯಾಸ್ ಬೀನ್ ಆಲ್ವೇಸ್ ವಿತ್ ಯು, ನಿಮ್ಮ ಜೊತೆಗೆ ಇದ್ದಾಳೆ, ಇದು ಒಳ್ಳೇದಕ್ಕೆ, ಮೋಕ್ಷಕ್ಕಾಗಿ ನಿಮ್ಮ ಜೊತೆ ಪಾವಿತ್ರ ಹೋಗ್ತಾಳೆ. ಸೇಮ್ ಮಾಯ ಯಾರು ಬಾಗಿಲ ಬಂದ್ ಮಾಡಿದ್ರು ಅದೇ ಮಾಯ ಬಂದ. ಚಿದಂಬರಿ ಕುಂಡ ಸಂಭೂತ ದೇವಕಾರ್ಯ ಹಾಕಿದೆ ಶಕ್ತಿ. ರಾಮನನ್ನ ಪಟ್ಟಾಭಿಷೇಕ ಮಾಡಿಸಿದ್ದ ಅವಳೆ ವನವಾಸಕ್ಕೆ ಕಳಿಸಿದ್ದ. ಸೊ ಹೀಗಾಗಿ ಈ ಜೀವ ಅನಾದಿ ಕಾಲದಿಂದಲೂ ಸುಪ್ತ. ಇಷ್ಟೊಂದು ಕಾಲದಿಂದ ಇವನು ನಿದ್ರೆಯಲ್ಲಿದ್ದಾನಲ್ವೋ, ಯಾರ ಇನ್ಫ್ಲೂಯೆನ್ಸ್ ಅದ ಇದಕ್ಕೆ? ಮಾಯೆಯ ಮಾಯೆಯ ಸುಪ್ತ. ಹೀಗಾಗಿ ಮಾಯಾ ಇನ್ಫ್ಲೂಯೆನ್ಸ್ ಸೃಷ್ಟಿಗೇನೆ ಮಾಯೆ ಇನ್ಫ್ಲೂಯೆನ್ಸ್ ಇದೆ. ವಾಟ್ ಟು ಟಾಕ್ ಆಫ್ ಜೀವ ಅಷ್ಟು ಇದೆ. ಹೂ ಕೇರ್ ಫಾರ್ ಹಿಮ್? ಸೇಮ್ ಮಾಯ ಹ್ಯಾಸ್ ಟು ಕೇರ್ ಫಾರ್ ಹಿಮ್. ಎಲ್ಲ ನೀವು ಪೂಜಾ ಪ್ರಾರ್ಥನಾ ಅಂತೆಲ್ಲ ಮಾಡ್ತಲ್ವ, ಇಟ್ಸ್ ಆಲ್ ಮಾಯ. ಫೈನಲಿ ಹೂ ಹ್ಯಾಸ್ ಟು ಬ್ಲೆಸ್ ಯು ಇಸ್ ಓನ್ಲಿ ಮಾಯ. ಈಶ್ವರ ಡೈರೆಕ್ಟ್ಲಿ ಕ್ಯಾನಾಟ್ ಬ್ಲೆಸ್ ಮೀ ಥ್ರೂ ಮಾಯಾ, ಹಿ ಹ್ಯಾಸ್ ಟು ಬ್ಲೆಸ್ ಮೀ. ಅಂಡರ್ಸ್ಟ್ಯಾಂಡ್ ದಿಸ್. ಮಾಯೆಯಿಂದ ನನಗೆ ಬ್ಲೆಸ್ಸಿಂಗ್ಸ್ ಬರ್ತದೆ ವಿನಃ ಮಾಯೆ ಮೂಲಕವಾಗಿ ಬ್ಲೆಸ್ಸಿಂಗ್ಸ್ ಬರ್ತದೆ ವಿನಃ ಭಗವಾನ್ ಡೈರೆಕ್ಟ್ಲಿ ಕೆನಾಟ್ ಬ್ಲೆಸ್ ಯು. ಮತ್ತೆ ಮಕ್ಕಳು ಕೆನಾಟ್ ಬ್ಲೆಸ್ ಯು. ಒಂದು ಪುರುಷೋತ್ತಮ ಟೇಕ್ಸ್ ದಿ ಸಪೋರ್ಟ್ ಆಫ್ ಮಾಯ. ಇಂತಹ ಜೀವ ಯದಾ ಪ್ರಮುಧ್ಯತೆ, ಯಾವಾಗ ಆ ನಿದ್ರೆಯಿಂದ ಎಚ್ಚರ ಆಗ್ತದೆ. ಹೇಗೆ ನಾವು ನಿದ್ರಿಸಿದಾಗ ನಾವು ಎಚ್ಚರ ಆಗ್ತದೆ, ಹಾಗೆ ಇವನು ಈ ಅನಾದಿ ಕಾಲದಲ್ಲಿ ಇದ್ದಂತಹ ನಿದ್ರೆಯಿಂದ ಏನು ತತ್ವ ಅಜ್ಞಾನದಿಂದ ನನಗೆ ಗೊತ್ತಿಲ್ಲ ಅನ್ನುವ ಭಾವದಿಂದ ಗೊತ್ತು ಅಂತ ಎಚ್ಚರಾಗಿಬಿಟ್ಟು ಆವಾಗ ಅವನೇನಂತಾರೆ ಅದ್ವೈತಂ ಬುದ್ಧತೆ. ಅದ್ವೈತ ಸಾಕ್ಷಾತ್ಕಾರ ಏನು? ಅದ್ವೈತ ಸಾಕ್ಷಾತ್ಕಾರ ವೆರಿ ಸಿಂಪಲ್, ತನ್ನ ಸ್ವರೂಪದ ಅರಿವನ್ನು ಹೊಂದಿರುತ್ತಾನೆ. ಅದ್ವೈತಂ ಇಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಆತ್ಮ. ದ್ವೈತ ಆತ್ಮ ಅದ್ವೈತ ಆತ್ಮ ತಿರುದಿಲ್ಲ. ಅದ್ವೈತ ಅಂದ್ರೆ ಆತ್ಮ, ಆತ್ಮ ಅಂದ್ರೆ ಅದ್ವೈತ. ಏನು ಮಾತಾಡ್ತೀವಿ? ಪಟ್ಟ ಅಂತ ನಿದ್ರೆ ಹೊಡೆದೋಗ್ತದೆ. ಅದು ಏನದು ಅದ್ವೈತಂ? ಅಜಂ, ಜನ್ಮರಹಿತವಾಗಿದೆ. ಅಸ್ವಪ್ನಂ, ಸ್ವಪ್ನರಹಿತವಾಗಿದೆ. ಅಂತಹ ಅದ್ವೈತ ಆತ್ಮ ಬುಧ್ಯತೆ ತದಾ ಬುಧ್ಯತೆ, ಯದಾ ತದಾ ಬುಧ್ಯತೆ. ಭಾಷೆಯನ್ನು ಕೂಡ ಸುಂದರವಾಗಿದೆ ನೋಡಿದೀವಿ. ಯೂಯಂ ಸಂಸಾರಿ ಜೀವ ಸಹ ಉಭಯಲಕ್ಷಣೇನ. ಯೋಗೀಶ ಹೇಳಬಹುದಪ್ಪ, ನಾನು ಹೇಳ್ಬೋದು. ಅಯಂ ಸಂಸಾರಿ ಜೀವ ಸಹ ಸಂಸಾರಿ ಜೀವ ಸಂಸಾರಿ ಜೀವ ಸಹ ಉಭಯಲಕ್ಷಣೇನ ತತ್ವ ಅಪ್ರತಿಬೋಧ ರೂಪೇಣ ಬೀಜಾತ್ಮನ ಅನ್ಯಥಾ ಅಗ್ರಹಣ ಲಕ್ಷಣೇನ ಅನ್ಯಥಾ ಗ್ರಹಣ ಲಕ್ಷಣೇನ ಚ ಅನಾದಿ ಕಾಲ ಪ್ರವೃತ್ತೇನ ಮಾಯಾ ಲಕ್ಷಣೇನ ಸ್ವಾಪೇನ ಮಮ ಅಯಂ ಪಿತಾ ಪುತ್ರಃ ಅಯಂ ನಪ್ತ ಕ್ಷೇತ್ರಂ ಗೃಹಂ ಪಶವಃ ಅಹಂ ಯೇಷಾಂ ಸ್ವಾಮಿ ಸಖಿ ಸುಖಿ ಸುಖಿ ದುಃಖಿ ಸುಖಿ ದುಃಖಿ ಕ್ಷಯಿತಃ ಅಹಂ ಅನೇನ ವರ್ಧಿತಶ್ಚ ಅನೇನ ಇತಿ ಏವಂ ಪ್ರಕಾರನ್ ಪ್ರಕಾರಾನ್ ಸ್ವಪ್ನಾನ್ ಸ್ಥಾನದ್ವಯಃ ಸ್ಥಾನದ್ವಯೇ ಅಪಿ ಪಶ್ಯನ್ ಸುಪ್ತಃ ಯದಾ ವೇದಾಂತ ಅರ್ಥ ವೇದಾಂತಾರ್ಥ ತತ್ವ ತತ್ವಾಭಿಜ್ಞೇನ ತತ್ವ ಅಭಿಜ್ಞೇನ ಪರಮ ಕಾರುಣಿಕೇನ ಗುರುಣಾ ನ ಅಸಿ ಏವಂ ತ್ವಂ ಹೇತು ಫಲಾತ್ಮಕಃ ಕಿಂತು ತತ್ ತ್ವಂ ಅಸಿ ಇತಿ ಪ್ರತಿಬೋಧ್ಯಮಾನಃ ತದಾ ಏವಂ ಪ್ರತಿಬುಧ್ಯತೆ ಕಥಂ ನೋಡಿ ನಿಮಗೆ ಸಂಧಿ ಬಿಡಿಸುವ ಸಮಯದಲ್ಲಿ ಸಂದೇಹಗಳು ಬಂದಿದ್ದಾರೆ ಅರ್ಥ ಹಿನ್ನೆಲೆಯಲ್ಲಿ ಗುರುತಿಸಬೇಕು. ಈಗ ತತ್ವಾಗ್ರಹಣೇನ ತತ್ವಾಗ್ರಹಣೇನ ಏನಂತ ಅರ್ಥ ಇರಲಿ ಆಕಾರ ಆಕಾರ ನೋಡುವಂತೆ ತತ್ವ ತತ್ವ ಗ್ರಹಣೇ ಮಾಡಲಿನಂತ ಅರ್ಥ. ಆದ್ರೆ ಹಿನ್ನೆಲೆ ಇದೆ ತತ್ವವನ್ನು ತಿಳಿಯದೇ ಇರೋದು ಹಿನ್ನೆಲೆ ಆ ಹಿನ್ನೆಲೆ ನಮ್ಗೆ ಗೊತ್ತಿತ್ತು ಅಂತಂದ್ರೆ ಸ್ವಲ್ಪ ಅನುಮಾನದಿಂದ ನೀವು ಲಕ್ಷ್ಮಣ ನೋಡಿದ್ದಾದ್ರೆ ಅವಾಗ ತತ್ವ ಅಗ್ರಹಣ ಅಂತ ನಿಮಗೆ ಅರ್ಥ ಆಗ್ತದೆ. ಇಂಥವ ಕೆಲವೊಂದು ಏನಿವೆ ನೀವು ಹುಷಾರಾಗಿರಬೇಕು. ಯು ಕೆನಾಟ್ ಜಸ್ಟ್ ಲೈಕ್ ದಟ್ ಗೋ ಅಹೆಡ್ ಆಗ್ತವೆ. ನಮ್ಮ ನಮ್ಮ ಕಡೆಯೂ ತಪ್ಪಾಗ್ತವೆ, ತಪ್ಪುಗಳೇ ಆಗ್ತಿರ್ಬಾರ್ದಲ್ಲ. ಏನೋ ಒಂದು ಪೇಜ್ನಲ್ಲಿ ಒಂದು ಎರಡು ತಪ್ಪು ಇಸ್ ಓಕೆ. ಪ್ರತಿಯೊಂದು ಸೆಂಟೆನ್ಸಲ್ಲೂ ತಪ್ಪಾಗಿದೆ ಕೇಳ್ತು. ನೋಡಿ ಸುಖಿ ಇದು ಸಖಿ ಅಯಂ ಸಂಸಾರಿ ಜೀವ ಉಭಯ ಲಕ್ಷಣ ಏನು ಎರಡು ಲಕ್ಷಣಗಳು ತತ್ವ ಅಪ್ರತಿಬೋಧ ಅನ್ಯಥಾ ಗ್ರಹಣ ಇವೆರಡು ಲಕ್ಷಣ. ತತ್ವ ತಿಳಿಯದೇ ಇರುವುದು ಆನಂತರ ಅನ್ಯಥಾ ಗ್ರಹಣ ತತ್ವವನ್ನು ತಪ್ಪಾಗಿ ತಿಳಿಯುವುದು ತಿಳಿಯದೇ ಇರುವುದು ತಪ್ಪಾಗಿ ತಿಳಿಯುವುದು ಎರಡು ಮಾತುಗಳಿವೆ. ಇದರಿಂದಾಗಿ ಅನಾದಿಕಾಲ ಪ್ರವೃತ್ತೇನ ಇದು ಯಾವಾಗಲೇ ಮಾಯಾ ಲಕ್ಷಣೇನ ಸ್ವಾಪೇನ ಅನಾದಿಕಾಲ ಅನಾದಿಕಾಲ ಪ್ರವೃತ್ತ ಅನಾದಿಕಾಲದಲ್ಲೂ ಇದು ಪ್ರವೃತ್ತವಾಗಿದೆ. ಏನು ಪ್ರವೃತ್ತವಾಗಿದೆ ತತ್ವ ಅಪ್ರತಿಬೋಧ ಮತ್ತು ಅನ್ಯಥಾ ಗ್ರಹಣ. ಇದರ ರಿಸಲ್ಟ್ ಏನು ಮಮ ಪಿತ ನಮ್ಮಪ್ಪ ಡ್ಯಾಡಿ ವಿದೌಟ್ ದಾಡಿ ಅನಿಸ್ತದ ದಾಡಿ ಬಿಟ್ರೆ ಅವ ಡ್ಯಾಡಿ ಸಾರಿ ಬಿಟ್ರೆ ಅವ ಡ್ಯಾಡಿ ಅಲ್ಲ. ನೀವು ಲಾಜಿಕಲಿ ನೋಡ್ರಿ ನನಗೆಷ್ಟು ಮಕ್ಕಳು ಅಷ್ಟು ದಾರಿ ಮಹಾ ಡ್ಯಾಡಿ ನಾನು. ಪೂಜ್ಯ ಸ್ವಾಮೀಜಿಯವ್ರಿಗೂ ಎಷ್ಟು ಮಕ್ಕಳು, ಈ ತುದಿನಿಂದ ಆ ತುದಿ ತನಕ ಕನ್ಯಾಕುಮಾರಿ ಅಂತ ಹೇಳ್ಕೊಂಡು ಹಿಮಾಲಯ ಎಲ್ಲ ನ್ಯೂಯಾರ್ಕ್ವರೆಗೂ ಕ್ಯಾಲಿಫೋರ್ನಿಯಾದವರೆಗೂ ಎಷ್ಟು ಮಕ್ಕಳು, ಅಷ್ಟು ಮಕ್ಕಳು ತಂದಿಂದ ಡೆಫಿನೆಟ್ಲಿ ದಾರಿ ಇರಬೇಕು. ಸೊ ಒಂದು ರೀತಿಯಲ್ಲಿ ನೋಡಿದರೆ ಐ ಎಂ ನಮ್ಮ ಪಿತ ಅಂತ ಹೇಳಬೇಕಾದ್ರೆ ತಾಳಿ ಇದೆಯಾ ಅಂತ ನೋಡಬೇಕು, ಇಲ್ಲಾಂದ್ರೆ ನಮ್ಮ ಪಿತ ಅಂತ ಹೇಳ್ಬೋದು. ಇದು ವ್ಯವಹಾರದಲ್ಲಿ ಇವನು ನನ್ನ ತಂದೆ, ಇವನು ಪುತ್ರ, ಇವನು ಪ್ರಪುತ್ರ, ಇದು ನನ್ನ ಕ್ಷೇತ್ರ, ಇದು ನನ್ನ ಕ್ಷೇತ್ರ ಅಂದರೆ ಅದು ಸೈಟ್ ಆಗ್ಬೋದು, ಅಪಾರ್ಟ್ಮೆಂಟ್ ಆಗ್ಬೋದು, ಅದು ಹೊಲ ಆಗ್ಬೋದು, ಗದ್ದೆ ಆಗ್ಬೋದು, ತೋಟ ಆಗ್ಬೋದು, ಕ್ಷೇತ್ರ ಗೃಹಂ. ಇಲ್ಲಿ ಗೃಹ ಕೊಟ್ಟಾಗ ಅಪಾರ್ಟ್ಮೆಂಟ್ ಸೈಟ್ ಅಂತ ಸೈಟ್ ಕ್ಷೇತ್ರ ಗೃಹಂ ಪಶವಹ ಬ್ಯಾಗ್ದಿವರ್ಗ 10,000 ಏಯ್ 10,000 ಹಸುಗಳು ನನ್ನ ಹಸುಗಳು ಕೊಂಡೋಗಿ ಹೌದಾ? ಅಂತೆ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಈಗಿಲ್ಲ, ಆಗಿನ ಕಾಲಕ್ಕೆ ಅದೇ ಆಸ್ತಿ, ಅದೇ ಐಶ್ವರ್ಯ. ಪಶುಗಳನ್ನು ಹೊಂದುವುದೇ ಐಶ್ವರ್ಯ ಆಗಿನ ಕಾಲಕ್ಕೆ. ಯಾರಲ್ಲಿ ಎಷ್ಟು ಹಸುಗಳಿವೆಯೋ ಅವರು ಅಷ್ಟು ಶ್ರೀಮಂತ. ಯಾವಾಗ ಕೂಡ ಹಂಗೆ, ನನಗೊಂದು ಎರಡಕ್ಕಿಂತ ಜಮೀನು ಬೇಕಾಗಿತ್ತು ಅಂದ್ರೆ ಎರಡು ಹಸು ತೊಗೊಂಡೋಗ್ಬೋದು. ಬಾರ್ಟರ್ ಪಶುಗಳ ಹೆಸರಿನಲ್ಲಿ ಬಾರ್ಟರ್ ಸಿಸ್ಟಮ್ ತಗೊಂಡೋಗ. ನಾನು ಒಂದು 20 ಕುರಿ ಬೇಕಾಗಿತ್ತು ಅಂತಂದ್ರೆ ಒಂದು ಹಸು ಕೊಡ್ತೀನಿ, ಒಂದು 20 ಕುರಿ ಕೊಡ್ತೀನಿ. ಅವನಿಗೆ ಒಂದು ಹಸು ಬೇಕಾಗಿತ್ತು ಅಂತ ನಾವು 20 ಕುರಿ ಕೊಡ್ತಾನೆ, ಒಂದು ಹಸು ಕೊಡ್ತಾನೆ. ಈಗಿನ ಪಶುಗಳ ಜೊತೆ ನಮ್ಮ ಬಾರ್ಟರ್ ಸಿಸ್ಟಮ್ ಎಲ್ಲಿಗೆ ಬಂದಿದೆ ಅಂತಂದ್ರೆ ನಾಯಿ ತಂತ ಬಂದಿದೆ. ನಾಯಿಗಳನ್ನು ಕೊಡ್ತೀವಿ, ನಾಯಿಗಳು ಸತ್ಯವತಿ ಸುಸಿಪಿಚಲಕ್ಷ್ಮಿ ಮಗ ಪೂಜಾ ಮದುವೆ ಮಾಡ್ಕೊಂಡಲ್ಲ, ಹೌದಲ್ಲ, ಅವರು ಬೀಗರಾಗಿಬಿಟ್ರು. ಅವ್ರ ಮನೇಲಿ ಒಂದು ನಾಯಿ ವ್ಯವಹಾರ ಆಯಿತು. ನನಗಾಗಿ ಆಯಿತು ನಾಯಿ ವ್ಯವಹಾರ, ಆಶ್ರಮ ಕಾಯಿಲೆಗೆ ಒಂದು ನಾಯಿ ಬೇಕು. ಕರಾರು ಏನು ಗೊತ್ತಾ, ಹೆಣ್ಣು ನಾಯಿ, ಅದಕ್ಕೆ ಹುಟ್ಟಿದ ಮಕ್ಕಳೆಲ್ಲ ನಾನು ವಾಪಸ್ ಕೊಡೋದು. ನಾಯಿ ಹೊಡ್ರಿ, ಅದಕ್ಕೆ ಹುಟ್ಟಿದ ಮಕ್ಕಳನ್ನ ಈಗ ನಿಮಗಂತ ಸಂತಾನಗಳು ಏನು ಬೇಕಾಗಿಲ್ಲ ನಿಮಗೆ. ಅಂತ ಟೈಮ್ ಬೇಕಾದ್ರೆ ಒಂದು ಒಂದು ನಾಯಿ ಇಟ್ಕೊಡ್ರಿ, ಅದ್ ನೋವೇ ಅದ್ ಮರಿಗಳನ್ನೆಲ್ಲ ನಮ್ಗೆ ಕೊಡ್ರಿ. ನಾಯಿಗಳನ್ನ ನಾಯಿ ಕೊಟ್ಟು ನಾಯಿ ಮರಿ ಹಾಕಿ ಕೇಳ್ತಾರೆ ಇವರು, ಒಂದೊಂದು ಮರಿ 10,000 ರೂಪಾಯಿ. ಹೀಗೆ ಬಾಟರ್ ಸಿಸ್ಟಮ್ ಎಲ್ಲಿ ಬಂದದ್ದು ಅಂದ್ರೆ ನಾಯಿ ಕೊಟ್ಟು ನಾಯಿ ತಗೊಂಡು ನಾಯಿ ಕೊಟ್ಟು ಬೆಕ್ತು. ಆಗಿನ ಕಾಲ ಹೇಳ್ಬೇಕು ನೋಡಿ, ಹಸುಗಳು ನೀವು ಈ ಸ್ಪರ್ಧೆಯಲ್ಲಿ ಗೆದ್ದದ್ದಾದ್ರೆ ಈ 10,000 ಹಸುಗಳನ್ನ ನಿಮಗೆ ಕೊಡಲಾಗುತ್ತದೆ ಅಂತ ಜನಕ ಮಹಾರಾಜ ಹೇಳ್ತಾರೆ. ಜನಕ ಮಹಾರಾಜ ಆ ಮಾತು ಹೇಳ್ತಾರೆ, ಈಗ ಸ್ಟಾರ್ಟ್ ಆಗೋಕ್ಕೆ ಇಲ್ಲ, ಆರ್ಗ್ಯುಮೆಂಟು ಕ್ವಶನ್ ಆನ್ಸರ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಡಿಬೇಟ್ ಇನ್ವೆ ಸ್ಟಾರ್ಟ್ ಆಗುತ್ತಲ್ಲ. ಮುಂಚೆನೆ ಈ ಯಾಜ್ಞವಲ್ಕರ್ ಏನ್ ಮಾಡ್ತಾರೆ, ಹಸುಗಳು ತಗೊಂಡು ಬಡ ವಿಚಾರಿ ಬರೋದಿಲ್ಲ ಬರ್ತಾನೆ, ಆ ಹಸುವನ್ನೆಲ್ಲ ತಗೊಂಡೋಗ್ಬಿಡು. ಮಹಾನ್ ಮಹಾನ್ ತಪಸ್ವಿಗಳು ಎಲ್ಲ ಬಂದಿರ್ತಾರೆ, ಉಗ್ರವಾದ ಕಣ್ಣು ಡಿಬೇಟ್ ಶುರು ಆಗಿಲ್ಲ. ಎಷ್ಟು ಗರ್ವ, ಎಷ್ಟು ಸಕ್ಕು ಇವರಿಗೆ. ನಿಮಗೇನು ಭಕ್ತಿಯಲ್ಲಿ ಗೆದ್ದವು, ನಾನು ಗೆಲ್ಲುವುದರಲ್ಲಿ ಸಂಶಯವೇ ಇಲ್ಲ. ಸತ್ಯ ಜ್ಞಾನ ಯಾಕೆ ಬೃಹದಾರಣ್ಯ ಬೃಹತ್ ಅರಣ್ಯ. ಸೊ ಆ ಹಸುಗಳಲ್ಲಿ ನನ್ನ ಹಸುಗಳಂತ ಅಭಿಮಾನ ಉಂಟು. ಹೌದು, ಪಶವ ಅದಂತ ಬ್ರಾಕೆಟ್ ಎಲ್ಲ ಬ್ರಾಕೆಟ್ ಒಳಗೆ ಇಲ್ಲ, ಗಾಢ ನಿದ್ರೆ ಒಳಗೆ ನಾವು ಅನ್ಕೊಂಡಿವಿ ಎಚ್ಚರ ಎಚ್ಚರ ನಮ್ಗೆ ಎಚ್ಚರ ಆಗಿದೆ ಎಚ್ಚರವಾಗಿದ್ದೀವಿ ಅಂತ ಅನ್ಕೊಂಡಿವಿ. ನಾವು ಎಚ್ಚರವಾಗಿಲ್ಲ, ಎಂತಕ್ಕ ಆತ್ಮನ ಎಚ್ಚರ ನಮ್ಗೆ ನೋಡೋದಿಲ್ವೋ ಅದಕ್ಕ ನಾವು ಮಲಗೇ ಇರ್ತೇವೆ. ನಾವು ಏನಾದ್ರೂ ಸ್ಲೀಪರ್ ಅಂತೇಳಿ ಯಾವ ಮಳೆಯನ ಸ್ಲೀಪರ್ ರೈಲ್ವೆ ಟ್ರ್ಯಾಕ್ನಲ್ಲಿ ಅವು ಮರದ್ದು ಕಾಂಕ್ರೀಟ್ ಅಂತ ಇಟ್ಟಿರ್ತಾರೆ. ಓಕೆನಂತ ಸ್ಲೀಪರ್ ಪರ್ಮನೆಂಟ್ ಸ್ಲೀಪರ್ಸ್. ಹಂಗೆ ನಾವು ಕೂಡ ಪರ್ಮನೆಂಟ್ ಸ್ಲೀಪರ್ಸ್. ನಿದ್ರೆ ಅನ್ಕೊಂಡೇವಿ. ಈವನ್ ಲೋಕಾದಿ ಪ್ರಯಾಣ, ಲೋಕಾದಿ ಪ್ರವೇಶ ಎಲ್ಲ ನಿದ್ದೇನೆ. ನಾ ಪುಣ್ಯ ಬಳಸಿದೆ ನಿದ್ದೆ ಆ ಬ್ರಕೆಟ್ ಒಳಗೆ ಅದನ್ನ ಇಟ್ಬಿಟ್ಟು. ಇದು ಹೆಂಗಂದ್ರೆ 0×2 ಈ 0, 0×100 ಇದು ಅಲ್ಸೋ 0. 0 ಈ ನಿದ್ರ ಇಂಟು ಏನೇ ಮಾಡು ಎಲ್ಲ ಎಲ್ಲ ನಿದ್ರ. ಅದಕ್ಕೆ ಭಗವತ್ಪಾದಾಚಾರ್ಯರು ಬಂದಂತಹದ್ದು ಗುರು ನೈವ ಶಿಷ್ಯ ಚಿದಾನಂದ ಶಿವೋ. ವಾಟ್ ಈಸ್ ಓನ್ಲಿ ಶಿವ? ಸಚ್ಚಿದಾನಂದ. ಒಂದು ಹಂತದವರೆಗೂ ಎಲ್ಲದಕ್ಕೂ ಅರ್ಥ ಇದೆ, ನಾವು ಅದನ್ನು ವಿರೋಧ ಮಾಡಿಲ್ಲಲ್ಲ. ಒಂದು ಹಂತದವರೆಗೂ ಎಲ್ಲದಕ್ಕೂ ಅರ್ಥ ಇದೆ. ಅರ್ಥ ಇದೆ. ನಮ್ಮನೆಗೆ ಎಷ್ಟೊತ್ತರಕ್ಕೆ ಎಷ್ಟು ಬರ್ತಾರೆ ಕೆಲವು ಗೆಸ್ಟ್ಗಳಿಗೆ ಬಾಗಿಲ್ದಂಗೆ ಹೋಗುತ್ತೀರಾ? ಹೋಗುತ್ತೀರಾ? ಕೆಲವು ಗೆಸ್ಟ್ಗಳನ್ನ ನಮ್ಮ ಹೆಟ್ಟು ಕತ್ತಂಡ್ಕೊಂಡು ಹೋಗ್ಬಿಡ್ತೀರಾ? ಇನ್ನು ಕೆಲವರು ಕಾರ್ ತಂಕ ಹೋಗಿ ಬಾಗಿಲ ತೆಗೆದು ಕೂಡಿಸಿ ಹುಷಾರ್ ಸ್ವಾಮೀಜಿ ಹೋಗ್ಬಿಡ್ತೀರಾ? ಅರ್ಥ ಇದೆ. ಎಲ್ಲ ಕಡೆಗೂ ಒಂದೇ ಈಕ್ವೇಷನ್ ಹಾಕ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಸೊ ಇವೆಲ್ಲದಕ್ಕೂ ಅರ್ಥ ಇದೆ. ಗುರು ಶಿಷ್ಯ ಸಂಪ್ರದಾಯ ಪರಂಪರ ಟ್ರೆಡಿಷನ್ ಮೆಥಡಾಲಜಿ. ಹಾಗೆ ನೀವು ಯಾವಾಗ ಆ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ತೀರಿ, ಅಲ್ಲಿ ಯಾವೂ ಇಲ್ಲ. ಫ್ಲೈಟ್ನಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ನೋಡ್ತೀವಿ ಅರ್ಥ ಇದೆ, ಅವ್ರು ಇಷ್ಟಿಷ್ಟೇ ಕಾಣಿಸ್ತಾರೆ. ಬೋಯಿಂಗಿನ ಕುತ್ಕೊಂಡು ಹೋಗ್ಬೋದು, ಎಷ್ಟು ಎತ್ತರಿಸ್ಬೇಕು ಅಲ್ಲಿ. ಇನ್ನೂ ಏರ್ಪೋರ್ಟ್ ನೋಡಿದೇನೆ ಅವ್ರು ಇಷ್ಟಿಷ್ಟೇ ಕಾಣಿಸ್ತಾರೆ. ಆನಂತರ ಅದು ಮೇಲೆ ಹೋಗ್ಬೇಕು, ಮೇಲೆ ಹೋದಾಗ ಹಿಂಗೆ ನೋಡ್ಬೇಕು. ನಮ್ಮ ಊರಾಗಿ ಇಷ್ಟು ಕಾಣಿಸ್ತಾರೆ. ಇನ್ನೂ ಸ್ವಲ್ಪ ಮ್ಯಾಲ ಎಲ್ಲ ನೋಡಿ ಸಂಪ್ರದಾಯ ಹೊಲ ಗದ್ದೆ ತೋಟ ಅಡಿಕೆ ತೋಟ ಇದು ತೋಟ ಕಾಫಿ ತೋಟ ಎಲ್ಲ ಡಿಸಂಪ್ರದ ನದಿಗಳು ಕೆರೆಗಳು ಸಮುದ್ರಗಳು ಎಲ್ಲ ಡಿಸಂಪ್ರದ ಅಣ್ಣು ಮೇಲೆ ಹೋಗೋಣತ್ತೆ, ಮೋಡಗಳನ್ನು ದಾಟಿ ಮೇಲೆ ಹೋಗೋಣತ್ತೆ. ಎಲ್ಲ ಶೂನ್ಯ. ಆವಾಗ ಏನಾದರೂ ನಡೀತದೆ. ಅದಕ್ಕೆ ಅಲ್ಲಿ ಹೋದಾಗ ಆಗ್ತಾವಲ್ಲ ಡಮ್ ಹೇಗೆ ಇರೋ ಶೂನ್ಯ ಇನ್ನೇನಿರೋದಿಲ್ಲ ಹಾಗೆ ಇದು ಕೂಡ ಅದು ಹಾಗೆ ಏನು ಕಾಯ್ಕೊಂಡು ಕೊಡ್ಬೇಕ ಇಷ್ಟು ಕ್ಷಯಿತಃ ಅಹಂ ಅನೇನ ವರ್ಧಿತಶ್ಚ ಇದರಿಂದಾಗಿ ನಾನು ಕ್ಷಯವಾದೆ ಹಾಳಾದೆ ಇವರಿಂದಾಗಿ ನಾನು ಉದ್ಧಾರ ಆದೆ ನೋಡಿದ್ರು ನಮ್ಮ ಹೇಳ್ತಾರೆ ಭಾಷೆಯಲ್ಲಿ ಯಾರಿಂದ ಯಾರು ಹಾಳಾಗುವುದಿಲ್ಲ ಯಾರಿಂದ ಯಾರು ಉದ್ಧಾರ ಆಗುವುದಿಲ್ಲ ಹಾಳಾಗೋದು ಉದ್ಧಾರ ಆಗೋದು ಎಲ್ಲ ಸೊನ್ನೆ ರಿಸಲ್ಟು ವರ್ಧಿತಶ್ಚ ಅನೇನ ಇದೆ ಈ ಒಂದು ಪ್ರಕಾರ ಸ್ವಪ್ನ ಎಲ್ಲ ಇವು ಗಾಢನಿದ್ರೆ ಸ್ಥಾನದ್ವಯೇ ವಿಪಶ್ಯನ್ ಸುಪ್ತಃ ಯದಾ ಆವಾಗ ಇಂತಹ ಒಬ್ಬ ಸುಪ್ತನಾದಂತಹ ಒಬ್ಬನೊಬ್ಬನಿಗೆ ಕಶ್ಚಿತ್ ಧೀರ ಯಾವನ ಒಬ್ಬನಿಗೆ ಮಾತ್ರ ಈ ಅಪರ್ಚುನಿಟಿ ಸಿಗ್ತದೆ ಆ ಅಪರ್ಚುನಿಟಿ ಪಡೆದಂತಹ ಅವನು ಏನು ಮಾಡ್ತಾನೆ ವೇದಾಂತ ಅರ್ಥ ತತ್ವ ಅಭಿಜ್ಞೇನ ವೇದಾಂತ ತತ್ವಾರ್ಥವನ್ನು ಅವನು ಹುಡುಕಿಕೊಂಡು ಹೋಗ್ತಾನೆ ಅದನ್ನು ಸಂಶೋಧನೆ ಮಾಡ್ತಾನೆ ಶೋಧಿಸ್ತಾನೆ ವೇದಾಂತ ಅರ್ಥ ತತ್ವ ವಿಜ್ಞೇನ ಪರಮ ಕಾರುಣಿಕೇನ ಗುರುಣ ಅದು ಹಾಕೋದು ಬಿಡೋದಿಲ್ಲ ಅವರು ಆ್ಯಡ್ ಮಾಡಿಬಿಡ್ತಾರೆ ವಿಶಿಷ್ಟವಾದ ಶ್ರೇಷ್ಠನಾದ ಒಬ್ಬ ಗುರು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಪರಮ ಕಾರುಣಿಕೇನ ಗುರುಣ ಇವ್ಯಾವು ನಾಸಿತ್ತರು ಯಾವು ನೀನಲ್ಲ ನಾನು ನಾನು ನಾನು ನಾನು ನಂದು ನಾನು ನಂದು ನಾನು ನಂದು ಏನು ಹೇಳ್ತಾ ಇದೆಯೋ ಇದು ಯಾವುದು ನೀನಲ್ಲ ಇದು ಯಾವುದು ನಿಂದಲ್ಲ ಕಿಂತು ತತ್ ಎಲ್ಲವುಗಳ ಅಂತರಾರ್ಥದಲ್ಲಿ ಏನು ಹುಡುಕ್ತಾ ಇದೆಯೋ ಆನಂದ ನನ್ನ ಹೊಲ ನನ್ನ ಪ್ರಾಣಿಗಳು ನನ್ನ ಐಶ್ವರ್ಯ ನನ್ನ ಸಂಪತ್ತು ನನ್ನ ಮನೆ ನನ್ನ ಅಪಾರ್ಟ್ಮೆಂಟು ಇದು ನನ್ನ ಬಳಕೆ ಇದು ನಾನು ಇದು ಪುತ್ರ ಇದು ಪಿತ ಇದು ಪ್ರಪಿತ ಅಂತ ಏನು ಎಲ್ಲರೊಂದಿಗೂ ಕೂಡ ಈ ಭಾವನೆ ಬೆಳೆಸ್ಕೊಂಡಿದೆಯೋ ಇದರ ಅಂತರ ಇದರ ಅಂತರಾಳದಲ್ಲಿ ವಾಟ್ ಎಕ್ಸಾಕ್ಟ್ಲಿ ಯು ಡಿಸೈರ್ ನೀನು ಪಶುಗಳನ್ನು ಇಷ್ಟಪಡೋದಿಲ್ಲ ಆನಂದವನ್ನು ಇಷ್ಟಪಡ್ತೀವಿ ಸೈಕಾಲಜಿಕಲಿ ಹೇಳ್ತೀನಿ ಅವು 2000 ರೂಪಾಯಿ ಬಂದಾವ ಅಂತ ಪ್ರಶ್ನೆ ಆದಾಗ ಬಚ್ಚಾಸಹಿತವಾಗಿ ಕಾತುರವಾಗಿ ಕಾಯ್ತಾ ಇತ್ತು ಏನು ನನಗೂ ಸಾಕ್ಷಾತ್ಕಾರ ಆಗ್ತದ ಯಾವುದು ಕಣ್ಣಿಂದ ನೋಡಬೇಕು ಕಣ್ಣಿಂದ ನೋಡಬೇಕು ಸಾವಿರದಾಗಿ ಕೇಳಿಲ್ಲ 2000 ರೂಪಾಯಿ ಹಂಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ರುಚಿ ಬೆಳೆಸ್ಕೊಳ್ತಾನೆ ಏನು ಆನಂದದ ರುಚಿಯನ್ನು ಭ್ರಮಿಸುತ್ತಾನೆ ಕೆಂಪು ನೋಟಿನಲ್ಲಿ ಆನಂದ ಹಸಿರು ನೋಟಿನಲ್ಲಿ ಆನಂದ ಇನ್ನೆಲ್ಲ ಕಲರ್ಫುಲ್ ನೋಟ್ಬಿಟ್ಟು ಕರೆನ್ಸಿಗಳ ಕಲರ್ಫುಲ್ ಹೀಗಾಗಿ ಯಾರು 5 ರೂಪಾಯಿ ಅಂತ ಕರೆಯೋದಿಲ್ಲ ಗ್ರೀನ್ ಯಾರು 12 ಅಂತ ಕರೆಯೋದಿಲ್ಲ ಅದೊಂದು ಕಲರ್ ಅದಕ್ಕೊಂದು ಬ್ಲೂ ಕಲರ್ ಅದಕ್ಕೊಂದು ಪಿಂಕ್ ಕಲರ್ ಎಲ್ಲರೂ ಸಲ ನಾವು ಹೇಳಿದ್ವಿ ಏನು ದೂರದಕ್ಷಿಣ ಹಾಕ್ಬೇಕಾದ್ರೆ ಒಂದು ಸೂಚನೆ ಇರ್ತಲ್ಲ ಅದರಲ್ಲಿ ಏನು ಹೇಳ್ತೇವೆ ನಾವು ನೀವೇನು ಹಾಕ್ತೀರಿ ಅದು ಹೆವಿ ಇರಲಿ ಅಂತ ಹೇಳಿದ್ವಿ ಅವಾಗ ಏನು ಮಾಡ್ತಾರೆ ಪಾಯಿಂಟ್ಸ್ ಅವಾಗ ಮತ್ತೆ ಕರೆಕ್ಷನ್ ಮಾಡ್ತೀವಿ ಏನು ಕೆಲಸ ಮಾಡ್ತೀವಿ ಅವಾಗ ಕಲರ್ಫುಲ್ ಅವ ನೋಡ್ರಿ ಕೆಂಪಣ್ಣು ಹಸರಣ್ಣು ಅಂತ ಈಗ ಇನ್ನೂ ಈಸಿ ಈಗ ಯಾಕಂದ್ರೆ ನಾನಾ ಕಲರವೇ ಸೊ ಇವುಗಳಲ್ಲಿ ನಾವು ಕರೆನ್ಸಿನ ಹುಡುಕ್ತಾ ಇಲ್ಲ ಕರೆನ್ಸಿಯವ್ರು ಆನಂದ ಹುಡುಕ್ತಾ ಇದ್ದೀವಿ ಪಶುಗಳನ್ನು ಹುಡುಕ್ತಾ ಇಲ್ಲ ಪಶುಗಳನ್ನ ಆನಂದ ಹುಡುಕ್ತೀವಿ ಪುತ್ರರು ಸಂತಾನದಲ್ಲಿ ಹುಡುಕ್ತಾ ಇಲ್ಲ ಸಂತಾನದಲ್ಲಿ ಆನಂದವನ್ನು ಹುಡುಕ್ತಾ ಇದ್ದೀವಿ ಅದು ಏನು ಆನಂದವನ್ನು ಹುಡುಕ್ತಾ ಇದೆಯೋ ತತ್ ಅದು ಅನ್ನುವ ಉಪದೇಶವನ್ನು ಕಾರುಣಿಕೇನ ಗುರುವಂತಹ ಆ ಕರುಣಾಳು ಆದಂತಹ ದಯಾಧನ ಆದಂತಹ ಸದ್ಗುರುವಿನಿಂದ ಅದನ್ನು ಪಡೆದುಕೊಂಡು ಪ್ರತಿಬೋಧ್ಯಮಾನ ತದಾ ಏವಂ ಪ್ರತಿಬುಧ್ಯತೆ. ಕಿಂ ಪ್ರತಿಬುಧ್ಯತೆ? ಅದ್ವೈತಂ ಪ್ರತಿಬುಧ್ಯತೆ. ಭಾಷ್ಯ ಕಥಂ ನಾಸ್ಮಿನ್ ವಾಕ್ಯಂ ನಾಸ್ಮಿನ್ ವಾಕ್ಯಂ ಅಭ್ಯಂತರಂ ವಾ ಅಭ್ಯಂತರಂ ವಾ ಜನ್ಮಾದಿ ಭಾವ ವಿಕಾರಃ ಜನ್ಮಾದಿ ಭಾವ ವಿಕಾರಃ ಅಸ್ತಿ ಅಸ್ತಿ ಅತಃ ಅಜಂ ಅಜಂ ಸಬಾಹ್ಯ ಅಭ್ಯಂತರಃ ಸಬಾಹ್ಯ ಅಭ್ಯಂತರಃ ಹಿ ಅಜಃ ಹಿ ಅಜಃ ಇತಿ ಶ್ರುತೇ ಇತಿ ಶ್ರುತೇ ಪ್ರತಿಬೋಧ್ಯಮಾನಃ ಸದಾ ಏವಂ ಪ್ರತಿಬುಧ್ಯತೆ ಅಂತ ಹೇಳ್ತೀರಾ. ಕಥಂ? ಹೇಗೆ ತಿಳಿಯುತ್ತಾರೆ? ಹೇಗೆಂದರೆ ನಾಸ್ಮಿನ್ ಬಾಹ್ಯಂ ಅಭ್ಯಂತರವಿರುವ ಜನ್ಮಾದಿ ಭಾವವಿಕಾರ. ಇವನಿಗೆ ಹೊರಗಿನಿಂದ ಆಗಲಿ ಒಳಗಿನಿಂದ ಆಗಲಿ ಪುನಃ ಜನ್ಮ ಅನ್ನುವಂಥದ್ದು ಇರುವುದಿಲ್ಲ. ನೀವು ಸ್ವಲ್ಪ ತಿಳ್ಕೋಬೇಕು, ಹೊರಗಿನಿಂದ ಜನ್ಮ ಅಂದ್ರೇನು, ಒಳಗಿನಿಂದ ಜನ್ಮ. ನಾನು ಸುಖಿ ನಾನು ದುಃಖಿ ಇದು ಒಳಗಿನಿಂದ ಜನ್ಮ. ಹೊರಗಿನಿಂದ ಜನ್ಮ ಅಂದ್ರೇನು? ನಾನು ಪಡೆದೆ, ನಾನು ಕಳ್ಕೊಂಡೆ, ನಾನು ಹೋದೆ, ನಾನು ಬಂದೆ, ಇದು ಹೊರಗಿನ ಬಾಹ್ಯ ಅವನಲ್ಲಿ ಹುಟ್ಟೋದೇ ಇಲ್ಲ. ಏಕೆ ಅವು ಯಾವ ಅವನ ಇದ್ದೇ ಇಲ್ಲ, ಉಪಾಧಿಗಳಿಲ್ಲ. ಉಪಾಧಿ ಶೂನ್ಯ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಸಹಿತವಾಗಿ ಸ್ಥೂಲ ಶರೀರ ಸಹಿತವಾಗಿ ಇವೆಲ್ಲವುಗಳಿಂದಲೂ ಶೂನ್ಯನಾಗಿದ್ದರಿಂದಾಗಿ ಈ ಪ್ರಕಾರವಾದ ಬಾಹ್ಯ ಅಭ್ಯಂತರ ಭೇದಗಳು ಅವನತ್ರ ಇಲ್ಲ. ಆದ್ದರಿಂದ ಭಾವವಿಕಾರಗಳು ಇಲ್ಲ ಅಷ್ಟೇ. ಅತಃ ಅಜಂ ಅಜಂ ಸ ಬಾಹ್ಯ ಅಭ್ಯಂತರ ಅಜಃ ಅನ್ನುವ ಶಬ್ದ ಸರಳ ಅರ್ಥ ಜನ್ಮರಹಿತ, ಫ್ರೀ ಫ್ರಮ್ ಬರ್ತ್, ಇಷ್ಟೇ ಅರ್ಥ. ಇದರ ಅಂತರಾರ್ಥ ಏನಂತಂದ್ರೆ ಯಾವುದೇ ಪ್ರಕಾರವಾದ ಹೊರಗಿನ ಜನ್ಮಗಳು ಇಲ್ಲ, ಒಳಗಿನ ಜನ್ಮಗಳು ಇಲ್ಲ. ಟ್ರಾನ್ಸ್ಲೇಟ್ ಮಾಡ್ಕೋಬೇಕಿಲ್ಲಿ, ಅದರ ಅರ್ಥ ಏನು ಅಂತ ನಮ್ಮ ಬುದ್ಧಿಯೊಳಗೆ ಅದು ಟ್ರಾನ್ಸ್ಲೇಟ್ ಆಗಬೇಕು. ಯಾವ ಥರ ಈ ಥರ ಆಗಬೇಕು, ಏನು ನನಗೆ ಯಾವುದೇ ಪ್ರಕಾರವಾದ ವಿಕಾರಗಳು ಇಲ್ಲ. ಸ ಬಾಹ್ಯ ಅಭ್ಯಂತರ ಅಜಃ, ಯಾಕೆ ಅಂತ ಲಾಜಿಕ್ ಕೊಡ್ತಾರೆ. ಸರ್ವಭಾವ ಸರ್ವಭಾವ ವಿಕಾರವರ್ಜಿತಂ ವಿಕಾರವರ್ಜಿತಂ ಇತ್ಯರ್ಥಃ ಇತ್ಯರ್ಥಃ ಪ್ರಕೃತಿಯ ನಿರುಪಾಧಿಕತ್ವಾದ ಉಪಾಧಿರಹಿತನಾಗಿದ್ದರಿಂದಾಗಿ ನನಗೆ ಹೊರಗೆ ಒಳಗೆ ಯಾವುದೇ ವಿಕಾರಗಳು ಇಲ್ಲ, ಎಲ್ಲ ವಿಕಾರಗಳಿಂದ ನಾನು ಮುಕ್ತನಾಗಿದ್ದೇನೆ. ಅದೇ ನಿರುಪಾಧಿಕತ್ವಾದ ಲಾಜಿಕ್, ದಟ್ ಇಸ್ ದ ಲಾಜಿಕ್. ನನಗೆ ಉಪಾಧಿರಹಿತನು, ನಾನು ಉಪಾಧಿರಹಿತನಾಗಿದ್ದರಿಂದಾಗಿ ನನಗೆ ಯಾವುದೇ ಪ್ರಕಾರವಾದ ವಿಕಾರಗಳು ಇಲ್ಲ. ಜನ್ಮಾದಿ ಕಾರಣಭೂತಂ ಅಸ್ಮಿನ್ ಅವಿದ್ಯಾ ತಮಃ ಬೀಜಂ ನಿದ್ರಾ ವಿದ್ಯತೆ ಇತಿ ಅನಿದ್ರಂ. ಏನದು ಅಜಂ ಅನಿದ್ರಂ? ಮಂತ್ರಗಳು, ಮಂತ್ರಗಳಿಗೆ ಎರಡು ಶಬ್ದ, ಅಜಂ ಅನಿದ್ರಂ. ಏನಪ್ಪ ಇದು, ವಾಟ್ ಈಸ್ ದಿಸ್ ಅನಿದ್ರಂ? ಯಸ್ಮಾತ್ ಜನ್ಮಾದಿ ಕಾರಣಭೂತಂ ಅಸ್ಮಿನ್. ಜನ್ಮ ಅಸ್ತಿ ವರ್ಧತೆ ವಿಪರ್ಣಮತೆ ಅಪಕ್ಷೀಯತೆ ವಿನಶ್ಯತೆ ಅನ್ನುವ ಏನು ಆರು ವಿಕಾರಗಳಿವೆಯೋ ಆ ವಿಕಾರಗಳು ಇವನಲ್ಲಿ ಇಲ್ಲ. ನ ಅಸ್ಮಿನ್ ಅವಿದ್ಯಾತ್ಮಃ ಬೀಜಂ. ಅದು ಏನಪ್ಪ, ಅದೆಲ್ಲಕ್ಕೂ ಮೂಲ ಏನು? ಅದೆಲ್ಲಕ್ಕೂ ಮೂಲ ಏನು? ಎಲ್ಲ ವಿಕಾರಗಳಿಗೆ ಮೂಲ ಉಪಾಧಿ, ಉಪಾಧಿ ಉಪಾಧಿಗೆ ಮೂಲ ಏನು? ಅವಿದ್ಯಾ. ಅವಿದ್ಯಾ ಗೊತ್ತಾಗಿದ್ರು ಉಪಾಧಿ ಏನ್ಬೇಕು? ಉಪಾಧಿ ಇದು, ಇದು ಉಪಾಧಿ. ಏನು ಉಪಾಧಿ ಹೆಸರು? ಉಪಾಧಿ ಹೆಸರು ಏನು? ಮಡಿಕೆ. ಹೌದಾ? ಉಪಾಧಿ ಮಡಿಕೆ ಅನ್ನೋದು ಇಲ್ಲೇ ಇಲ್ಲದ ಇಲ್ಲಿ ಮಡಿಕೆ ಅನ್ನೋದು ಎಲ್ಲಿದ್ದೀರಿ? ಈಗ ಇದು ಎಸಿದ್ರೆ ನೀವು ಮಡಿಕೆ ಹಿಡ್ಕೋತೀರೋ ಏನ್ ಮಾಡಿ ಹಿಡ್ಕೋತೀರೋ? ವ್ಯವಹಾರದಲ್ಲಿ ಮಡಿಕೆ ಇದೆ, ಅಲ್ಲೇನಿದೆ ಮಣ್ಣು, ಮಣ್ಣಂಗಟ್ಟೆ, ಮಣ್ಣಂಗಟ್ಟೆ ಸ್ವಾಮಿ ಬಾಯಿಂದ ಬಹಳ ಚಂದ, ಮಣ್ಣಂಗಟ್ಟೆ ಮಣ್ಣಂಗಟ್ಟೆ ಮಣ್ಣಂಗಟ್ಟೆ. ಇಲ್ಲಿ ಮಣ್ಣು ಇಟ್ಕೊಂಡು ಹೋಗಿ ಬಣ್ಣ ಸಿಗುವುದಿಲ್ಲ. ಅಂತಿಮ ರಿಸಲ್ಟ್ ರಾಮ್ ನಾಮ್ ಸತ್ಯ ಹೇ ಮಣ್ಣು ಸಿಗುತ್ತೆ. ಏನಪ್ಪ ಅದು ನೀವು ನೀವು ನೀವು ಮಾತಾಡ್ತಾ ಇರೋದು? ಅದು ಅವಿದ್ಯ. ಇದು ಮಣ್ಣೇ ಆಗಿದ್ದಾಗ್ಯೂ ಕೂಡ ನಾನು ಇದನ್ನು ಮಡಿಕೆ ಅನ್ನೋ ಉಪಾಧಿಯನ್ನು ಒಪ್ಪಿಕೊಂಡಲ್ವೋ, ಮಡಿಕೆ ಅನ್ನೋ ಉಪಾಧಿಯನ್ನು ಸತ್ಯ ಅಂತ ಒಪ್ಪಿಕೊಂಡಲ್ವೋ, ಕಾರಣ ಏನು? ಅವಿದ್ಯೆ. ಹಾಗೆಯೇ ನಾನು ಜಾಗೃತ, ನಾನು ಸ್ವಪ್ನಿ, ನಾನು ಡ್ರೀಮರು, ನಾನು ನಿದ್ರಸ್ಥ ಅಂತ ನಾವು ಒಪ್ಕೊಂಡಿರುವೋ ಏನದು? ಅವಿದ್ಯ. ಅದಕ್ಕೆ ಹೋಗ್ತಾರೆ ಅವಿದ್ಯ ತಮೋ ಬೀಜಂ ನಿದ್ರಾ ವಿದ್ಯತೆ ಇದೆ ಅನಿಸ್ತ. ಇವ್ಯಾವೂ ಅವನಲ್ಲಿ ಇಲ್ಲ, ಇವ್ಯಾವೂ ಅವನಲ್ಲಿ ಇಲ್ಲ. ಅದೇ ನ ಅಸ್ಮಿನ್ ಅವಿದ್ಯ ತಮೋ ಬೀಜಂ ನಿದ್ರಾ ವಿದ್ಯತೆ ಇದೆ ಅನಿಕಂ. ಅದನ್ನ ಬರೋದು ನೋಡಿ ಸಿಕ್ತಿಲ್ಲ ಇದೇನಾದ್ರೆ ನ ಅಸ್ಮಿನ್ ಅವಿದ್ಯಾ ತಮೋ ಬೀಜಂ ನಿದ್ರಾ ನ ವಿದ್ಯತೆ ಇದೆ ಅನಿಕಂ. ಇವ್ಯಾವ ಅವನಲ್ಲಿ ಇಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು, ಉಪಾಧಿಗಳು, ಉಪಾಧಿಗಳ ವ್ಯವಹಾರಗಳು, ಉಪಾಧಿಗಳ ಸಂಬಂಧಗಳು, ಉಪಾಧಿ ಉಪಾಧಿಗಳು ದ್ವೈತ, ಆ ದ್ವೈತ ಸಂಬಂಧಗಳು ಅವನಿಗಿಲ್ಲ. ಇವೆಲ್ಲರಿಗೆ ಅವು ಯಾವೂ ಇರದೇ ಇದ್ದಂಥ ಆ ಸ್ಥಿತಿ ಏನಿದೆಯೋ ಆ ಸ್ಥಿತಿಯನ್ನು ಇವನೇನು ಮಾಡ್ತಾನೆ ಇಲ್ಲಿ ಕರೆದಿದ್ದಾನೆ ಅನಿದ್ರಂ. ಉಪನಿಷತ್ ಹೇಳ್ತದೆ ಅನಿದ್ರಂ ಅನಿದ್ರಂ ಧತ್ತುರಿಯಂ. ಅನಿದ್ರಾ ಸ್ಥಿತಿಯ ಹೇಳಿ ಚಂದ ಬರ್ತದ, ನಿದ್ರಾಸ್ತುತಿ ಜೀವ, ಅನಿದ್ರಾಸ್ತುತಿ ಆತ್ಮ. ಅನಾದಿ ಕಾಲದಿಂದಲೂ ಇವನು ನಿದ್ರಾ ಸಂಪನ್ನ, ತಸ್ಮಾತ್ ಜೀವ. ಹೌದಾ? ಎಂಥ ನಿದ್ರೆ, ಎಂತ ನಿದ್ರೆ, ನೀ ಇದ್ದೇನೆ ಅಂತ ಹೇಳಿದ್ರೆ ಮತ್ತೆ ನೀ ಜಾಗೃತ ರೋಗ ಸ್ವಪ್ನ ರೋಗ ನೀ ಬಂದ್ಬಿಡ್ತೀಯ. ಮತ್ತೆ ಆ ತುರಿಯನ್ನು ನಾನೇ ಅನ್ನುವ ಜ್ಞಾನವಾದ ನಂತರ ಕೂಡ ನಾನು ಇದ್ದೇನೆ ಅಂತ ಹೇಳಿಕ್ಕಾಗ್ತದೆ ನೋಡಿ, ಅಲ್ಲೂ ನಾನಿದ್ದೇನೆ ಅಂತ ಹೇಳಿಕ್ಕಾಗುವುದಿಲ್ಲ, ಇಲ್ಲೂ ನಾನಿದ್ದೇನೆ ಅಂತ ಹೇಳಿಕ್ಕಾಗುವುದಿಲ್ಲ. ನಾನಿದ್ದೇನೆ ಅಂತ ಹೇಳಲಿಕ್ಕೆ ಆಗದೇ ಇರುವ ಸ್ಥಿತಿಗಾಗಿ ನಾನೇನ್ ಮಾಡಬೇಕು? ನಿದ್ರೆ ಮಾಡಬೇಕು. ಯಾರು ಎಷ್ಟು ಜಾಸ್ತಿ ನಿದ್ರೆ ಮಾಡ್ತಾರೋ ಅಷ್ಟು ತುರಿಯದಲ್ಲಿ ಇರ್ತಾರೆ. ಹಾಗೆ ಇಕ್ವೇಷನ್ ಬರ್ತದೆ, ವ್ಯತ್ಯಾಸ ಇದೆ. ನೀವು ಅನುಭವದ ವಿಚಾರ ಮಾತಾಡ್ತಾ ಇದ್ದೀರಿ, ಜ್ಞಾನ ವಿಚಾರ ಮಾತಾಡ್ತಾ ಇಲ್ಲ. ಅಲ್ಲ ನೀವಲ್ಲ, ನಾನು ಅನುಭವದ ವಿಚಾರ ಮಾತಾಡ್ತಾ. ನಿದ್ರಾ ನನಗೇನೂ ಗೊತ್ತಿಲ್ಲ ಅನ್ನುವ ಸ್ಥಿತಿ ಅದು ನಿದ್ರಾ. ನಿದ್ರಾ ಕೂಡ ಒಂದು ಅನುಭವ. ನಾನು ತುರಿಯ ಇದು ಅನುಭವವೇ? ಜ್ಞಾನವೇ? ಡಿಫೈನ್ ದಟ್. ಜ್ಞಾನ ಇದು ಅನುಭವ ಅಲ್ಲ. ಎರಡರಲ್ಲಿ ಎರಡು ಕೂಡಿಸಿದೆ ನಾಲ್ಕು ಇದು ಅನುಭವನೋ ಜ್ಞಾನ. ಕಾಫಿ ಬಿಸಿ ಇದೆ, ಅನುಭವನೋ ಜ್ಞಾನ. ಅನುಭವ ಸ್ವಾಮಿ, ಕಾಫಿ ಬಿಸಿ ಇದೆ ಅನುಭವ, ಕಾಫಿ ತಣ್ಣಗಾಗಿದೆ ಅನುಭವ, ಬಿಸಿಲು ಜಾಸ್ತಿ ಇದೆ ಅನುಭವ. ನಾನು ಆತ್ಮ ಇದ್ದೇನೆ ಜ್ಞಾನ ಸ್ವಾಮಿ, ಬಾಯ್ದ ಬರ್ಲಿ. ಶಿವರ್ ನಾಲೆಜ್, ಪ್ಯೂರ್ ನಾಲೆಜ್, ಅಟಚ್ ಅನ್ಸ್ಕೇಕ್, ಪ್ಯೂರ್ ನಾಲೆಜ್. ಇದು ಹೋದ ಶಾಸ್ತ್ರದ ವಾಕ್ಯ ಬರ್ತಿದ್ದಲ್ಲ, ಜ್ಞಾನ ಏನು ಇವತ್ತು ಕೈಗೊಂಡ್ರೆ ನಾ ಕೃಷ್ಣನನ್ನು ಕಂಡೆ ಅನುಭವ. ನಾ ಕೃಷ್ಣನ ಜೊತೆ ಡೈಲಾಗ್ ಮಾಡಿದೆ ಅನುಭವ. ನಾನು ಕೃಷ್ಣನೇ, ವೇದಾಂತ ವಾಂಟ್ಸ್ ಯು ಟು ವಾಂಟ್ಸ್ ಟು ಟೇಕ್ ಯು ಅಂಡ್ ಮೇಕ್ ಯು ಸೀ ದ ಯು ಆರ್ ಕೃಷ್ಣ. ದಿಸ್ ನೀವು ಯಾಕೆ ಕಷ್ಟ ಅಂದ್ರೆ ಆ ಕೃಷ್ಣ ಅಲ್ಲೇ ಇರಲಿ. ಹಾಯ್ ಕೃಷ್ಣ, ನೀನು ಕೃಷ್ಣ, ನಾನು ಭಕ್ತ. ಅದಕ್ಕೆ ನಿಮಗೆ ನಿಜವಾದ ಭಕ್ತಿ ಏನು ಅಂದ್ರೆ, ಭಕ್ತ ಭಕ್ತ ಆಗಿರಬಾರ್ದು, ಭಗವಂತ ಭಗವಂತ ಆಗಿರಬಾರ್ದು. ಭಕ್ತ ಭಕ್ತನ ಕಳ್ಕೋಬೇಕು, ಭಗವಂತ ಭಗವಂತನ ಕಳ್ಕೋಬೇಕು. ಆವಾಗ ಏನು ಉಳಿತದೋ ಅದು ಭಕ್ತಿ. ಇದಕ್ಕೆ ನಿಮ್ಮ ಪುರಾಣದಲ್ಲಿ ಸಾಕಷ್ಟು ಉದಾಹರಣೆಗಳಿವೆ, ನಿಮ್ಮ ನಿಮ್ಮ ನಿಮ್ಮ ಸ್ತುತಿ ಗ್ರಂಥಗಳಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಶಬರಿ ಶಬರಿಯಾಗಿ ಉಳಿದಿಲ್ಲ, ರಾಮ ರಾಮ ಆಗಿ ಉಳಿದಿಲ್ಲ. ಆವಾಗ ಆ ಎಂದಿರು ಕೂಡ ಎಂದಿರು ಅಂತ ಅನಿಸ್ಕೊಳ್ಳಿಲ್ಲ, ಅದು ಭಕ್ತಿ. ಸುಧಾಮ ಸುಧಾಮ ಆಗಿ ಉಳಿದಿಲ್ಲ, ಕೃಷ್ಣ ಕೃಷ್ಣ ಆಗಿ ಉಳಿದಿಲ್ಲ, ಕೃಷ್ಣ ದ್ವಾರಕಾರಿ ಭಕ್ತಿ. ಆದರೆ ಒಂದು ಚಪ್ಪಲಿ ಬಿಟ್ಟು ಒಂದು ಚಪ್ಪಲಿ ಹಾಕ್ಕೊಂಡು ಹೋಗ್ತಾನೆ, ಮೈ ಮೇಲೆ ಆಗುವ ವಸ್ತ್ರ ಕೂಡ ಬಿದ್ದದವನಿಗೆ ಎಚ್ಚರ ಇಲ್ಲ. ಅಂದ್ರೆ ಅರ್ಥೇನು, ಕೃಷ್ಣ ಕೃಷ್ಣ ಆಗಲಿಲ್ಲ. ಇವನು ಸುಧಾಮ ಮೈಗೆಲ್ಲ ಮಣ್ಣು ಕಲ್ಲು ಗುಳ್ಳು ಎಲ್ಲ ಮಾಡ್ಕೊಂಡಿರ್ತಾನೆ, ರಕ್ತ ಸಿಕ್ತನಾಗಿರ್ತಾನೆ. ತಾನು ಏನನ್ನ ಮರೆತು ಬಿಡ್ತಾನೆ, ಹೋಗಿ ಗಟ್ಟಿಯಾಗ ಮಾಡ್ಕೊಂಡ್ಬಿಡ್ತಾನೆ. ಭಕ್ತ ಭಕ್ತ ಉಳಿದಿಲ್ಲ, ಭಗವಂತ ಭಗವಂತ ಉಳಿದಿಲ್ಲ. ಹಾಗಾಗಿ ಏನು ಉಳಿದದ ಆ ಎಂಬ್ರೇಸಿಂಗ್, ಆ ಒಂದು ಅಪ್ಪುಗೆಯಲ್ಲಿ ಏನು ಅದ ಅಂತ ಹೇಳ್ರಿ. ಶುದ್ಧ ಅದೇ ಫಲಾಭಕ್ತಿ. ನಾರದನ್ ಹೇಳೋದು ಅದೇ ಭಕ್ತಿ ಫಲಾಭಕ್ತಿ. ಯಾ ಭಕ್ತಿ ಸಾ ಪರಮ ಪ್ರೇಮ ಸ್ವರೂಪ, ಪರಮ ಪ್ರೇಮ ಸ್ವರೂಪ ಬಿಟ್ಟು ಇನ್ನೊಂದೇನೇ ಇಲ್ಲ. ಅನುಭವ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಅನುಭವ ಮತ್ತು ಜ್ಞಾನಕ್ಕೂ ಇರುವ ವ್ಯತ್ಯಾಸ ಗುರುತಿಸ್ರಿ. ಅನುಭವ ಪರತಃ ಸಿದ್ಧ, ಜ್ಞಾನ ಸ್ವತಃ ಸಿದ್ಧ. ಸೂರ್ಯ ಕತ್ತಲೆ ಪರತಃ ಸಿದ್ಧ, ಕಿರಿಕಿ ಹಾಕ್ಬಿಡು ಯಾವಾಗ ಸೂರ್ಯನ ಹಾಗೆ ಇನ್ನು ಸೂರ್ಯದೇ ಹಾಗೆ ಇಲ್ಲ, ಕಿರಿಕಿ ಹಾಕ್ಬಿಡು ಕರ್ಟನ್ ಹಾಕ್ಬಿಡು. ಪರತಃ ಸಿದ್ಧ ಸ್ವತಃ ಸಿದ್ಧ. ಹಿ ಇಸ್ ಆಲ್ ಬ್ರೈಟ್, ಸನ್ ಈಸ್ ಆಲ್ ಬ್ರೈಟ್, ಇದು ಸ್ವತಃ ಸಿದ್ಧ. ಯಾರು ಕತ್ತಲೆ ಮಾಡಿಕಾಗುವುದಿಲ್ಲ. ಹಂಗೆ ಜ್ಞಾನ ಸ್ವತಃ ಸಿದ್ಧ, ಅನುಭವ ಕಂಡು ಹೇಳಬೇಕು ನಿಮಗೆ ಅಂದ್ರೆ ಕೇಳೋದು, ಕಿವಿಗಳು ಹೇಳಬೇಕಂದ್ರೆ ಕೇಳೋ. ಪರತಃ ಪರತಃ ಸಿದ್ಧ ಜ್ಞಾನ ಆಗಲ್ಲ, ಅದು ನಿನ್ನ ಸಹಜತೆ. ಯು ಆರ್ ದಟ್. ಅಲ್ಲಿವರೆಗೂ ನಿದ್ರಾ ಸುದ್ದಿ ಇರುತ್ತೀಯ, ಅದು ಏನು ಅಂತ ಕೇಳಿದ್ರೆ ಅನಿದ್ರಂ ತುರೀಯಂ. ಓಕೆ, ಅತೈವ ಅಸ್ವಪ್ನಂ ಅಸ್ವಪ್ನಂ ತನ್ನಿಮಿತ್ತತ್ವಾದ ತನ್ನಿಮಿತ್ತತ್ವಾದ ಅನ್ಯಥಾ ಅಗ್ರಹಣಸ್ತತ್ವಾದ ಅನ್ಯಥಾ. ತುರ್ಯಸ್ಥಿತಿ ಅಸ್ವಪ್ನ, ಅಲ್ಲಿ ನಿದ್ರೆ ಇಲ್ಲ. ಅದು ಇತ್ತು ಅಂತಂದ್ರೆ ಅನ್ಯತಾ ಗ್ರಹಣ ಅಂತಿತ್ತು. ನಿದ್ರೆ ಇತ್ತು ಅಂದ್ರೆ ಅನ್ಯತಾ ಗ್ರಹಣ ಅಂತಿತ್ತು. ನಿದ್ರೆ ಇಲ್ಲ, ಆತ್ಮನಲ್ಲಿ ಅನ್ಯತಾ ಗ್ರಹಣ ಇಲ್ಲ. ಯಸ್ಮಾಚ್ಛ, ಆದ್ದರಿಂದಾಗಿ. ಯಸ್ಮಾಚ್ಛ ಅಂದ್ರೆ ಯಸ್ಮಾ ಕಾರಣಾಚ್ಛ, ಈ ಕಾರಣದಿಂದಾಗಿ. ಅನಿದ್ರನ್ ಅಸ್ವಪ್ನಂ, ಅವನು ನಿದ್ರಾರಹಿತನು, ಅವನು ಕನಸು ರಹಿತನು. ಅರ್ಥಯೇನು? ಅವನು ಪ್ರಾಜ್ಞನೂ ಅಲ್ಲ, ಅವನು ತೈಜಸ್ಸನೂ ಅಲ್ಲ, ಅವನು ವಿಶ್ವನೂ ಅಲ್ಲ. ತಸ್ಮಾತ್ ಅಜಂ, ಮತ್ತದೇ ಶಬ್ದ, ತಸ್ಮಾತ್ ಅಜಂ ಅದ್ವೈತಂ ತುರೀಯಂ ಆತ್ಮಾನಂ ತದಾ ಬುಧ್ಯತೆ, ಆವಾಗ ಆ ಆತ್ಮನ ನಾನು ಅನ್ನೋದು ಅವನಿಗೆ ತಿಳಿಯುತ್ತಾನೆ ಎಂಬ ಕ್ರಿಯಾಪದ ಆಗೋಕ್ಕಿಂತ ಸ್ಪಷ್ಟವಾಗುತ್ತದೆ. ಪ್ರಪಂಚ ನಿವೃತ್ತೇ ಪ್ರಪಂಚೇ ಕಥಂ ಅದ್ವೈತಂ ಇತಿ ಉಚ್ಯತೆ. ಪ್ರಪಂಚ ನಿವೃತ್ತ್ಯ, ಪ್ರಪಂಚವೆಲ್ಲವೂ ಹೊರಟೋಗುತ್ತೆ ಅಂತಾಗಿದ್ದಾದರೆ, ಪ್ರಪಂಚವೆಲ್ಲವೂ ಇಲ್ಲವಾಗಿ ಹೋಗುತ್ತದೆ ಎನ್ನುವುದನ್ನು ಅವನು ತಿಳಿಯುತ್ತಾನೆ ಅಂತಾಗಿದ್ದರೆ, ಅನಿವೃತ್ತಿಯ ಪ್ರಪಂಚ ಕಥಂ ಅದ್ವೈತಂ ಇತಿ. ಪ್ರಪಂಚವೇ ನಿವೃತ್ತವಾದಂತೆ ಇನ್ನು ಅದ್ವೈತದ ಪ್ರಶ್ನೆ ಇಲ್ಲಿ. ನಮ್ಮ ಆಬ್ಜೆಕ್ಷನ್, ನನ್ನ ಅಬ್ಜೆಕ್ಷನ್ ಏನಂತಂದ್ರೆ, ಪ್ರಪಂಚವೇ ಹೊರಟೋದ ಮೇಲೆ ಅದ್ವೈತ ಪ್ರಪಂಚ ಯಾಕ್ರಿ ಎಂದು ಹೇಳ್ತದೆ? ಅದು ಹೇಗೆ ಅದ್ವೈತ ಆಗ್ತದೆ? ಶ್ಲೋಕ, ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಅಪ್ಪ, ದ್ವೈತ ಇದ್ರೆ ತಾನೇ ಅದು ಹೋಗಬೇಕು. ನೀವು ಕೇಳಿದ ಪ್ರಶ್ನೆ, ದ್ವೈತವು ಹೇಗೆ ಹೋಗುತ್ತದೆ? ಅದು ಇದ್ರೆ ತಾನೇ ಹೋಗುತ್ತೆ. ಎರಡು ಎರಡು ಹೇಳ್ತೇನೆ, ಅದ್ವೈತ ಬರುವುದಿಲ್ಲ, ದ್ವೈತ ಹೋಗುವುದಿಲ್ಲ. ಅದು ಇಲ್ಲದೆ ಯಾವುದೂ ಬರಬೇಕು. ಅದ್ವೈತ ಕಪ್ ಇಲ್ಲ, ನೀವು ಯಾರು ತಂದು ಕಪ್ ಇಡಬಹುದು, ಹೌದಾ? ಅದ್ವೈತ ಇಲ್ಲ, ಆದ್ದರಿಂದ ಆ ಗುರುಗಳ ಕಾರುಣಿಕೆಯನ್ನು ಗುರುಗಳಿಂದ ನಮಗೆ ಅದ್ವೈತವು ಕೂಡ ಪಟ್ಟಿತ್ತು. ನಿಮ್ಮ ತಲೆ ಎಲ್ಲದ ಕೊಡ್ತಾರೆ ಅವ್ರೆ, ಎಲ್ಲದ ಕೊಡ್ತಾರೆ? ಏಕೆಂದ್ರೆ ಇದ್ದದ್ದನ್ನು ಕೊಡ್ತಾರೋ ಇಲ್ಲದ್ದನ್ನು ಕೊಡ್ತಾರೋ, ಇಲ್ಲದನ್ನು ಕೊಡ್ತಾರೆ ಇಲ್ಲದನ್ನು ಕೊಡ್ತಾರೆ ತಾನೇ. ಈ ಅದ್ವೈತ ಇಲ್ಲದೆ ಇದ್ದದ್ದೋ ಇದ್ದದ್ದೋ ಇದ್ದದ್ದೇ ಇಲ್ಲ, ಇಲ್ಲ ಅದ್ವೈತ ಹೋಗುತ್ತದೆ, ಇದ್ದದ್ದು ಹೋಗ್ತದೆ ಇಲ್ಲದ್ದು ಹೋಗ್ತದೆ, ಇದ್ದದ್ದು ಹೋಗ್ತದೆ ಇಲ್ಲದ ಹೋಗ್ತದೆ, ಇದ್ದ ಇದು ಕಪ್ ಹೋಗ್ತದೆ. ಓಕೆ, ಕಪ್ ಅದೇ ಅದು ಅದ್ವೈತ ಇದೆ. ಮತ್ತೆ ಏನ್ ಮಾತಾಡ್ತದೆ ಹೇಳ್ತಾರೆ, ಯದಿ ವಿದ್ಯೆ ಪ್ರಪಂಚ ಉಪಾಧಿಗಳಿಂದ ಇದ್ದಂತ ಈ ಪ್ರಪಂಚ ಯದಿ ವಿದ್ಯೆ ಇದ್ದ ಅದು ಒಂದು ಇದ್ದದ್ದು ಅದು ನಿವರ್ತೇತ ಹೋಗುವುದು ಸಂಶಯ. ಪ್ರಶ್ನೆ ಇರೋದು ಈ ದ್ವೈತ ಪ್ರಪಂಚ ಇದೆಯೋ ಇಲ್ಲೋ, ದಟ್ ಈಸ್ ದಿ ಕ್ವಶನ್ ಯು ಆಸ್ಕ್ ಮೀ. ಅದು ಹೇಗೆ ಹೋಗ್ತದೆ ಇದು ಪ್ರಶ್ನೆ ಅಲ್ಲ. ಪ್ರಶ್ನೆ ಹೆಂಗ್ ಕೇಳ್ಬೇಕು ಅನ್ನೋದನ್ನು ಕೂಡ ಭಗವತ್ಪಾದಾಚಾರ್ಯ ತಿಳಿಸ್ಕೊಡ್ತಾರೆ. ಏನು ಪ್ರಶ್ನೆ? ಯಾಕೆ ನೀವು ಹೇಳ್ತೀರ ಮಾಯಾ ಮಾತ್ರ ಇದನ್ನು ದ್ವೈತ ದ್ವೈತ ಎಂದು ಇದು ಮಾಯಾ. ಆದ್ರೆ ಅದ್ವೈತ ಪರಮಾರ್ಥದ ಅದ್ವೈತವು ಪಾರಮಾರ್ಥಿಕ. ಈ ನಿಮ್ಮೆದುರಿಗೆ ತೋರಿಸ್ತೇನೆ ಘಟ ವ್ಯಾವಹಾರಿಕ ಮಣ್ಣು ಪಾರಮಾರ್ಥಿಕ ಆಭರಣ ವ್ಯಾವಹಾರಿಕ. ನೀ ಚೈನ್ ಅನ್ನು ನೀ ನೆಕ್ಲೆಸ್ ಅನ್ನು ನೀನು ಉಂಗುರ ಅನ್ನು ಬಳೆ ಅನ್ನು ನಿಮ್ಗೆ ಏನು ಏನಿಸದ ಎಲ್ಲ ಎಲ್ಲ ಏನು ವ್ಯಾವಹಾರಿಕ. ದ್ವೈತವು ವ್ಯಾವಹಾರಿಕ. ವ್ಯಾವಹಾರಿಕ ಅಂದ್ರೇನು? ಒಂದ್ಸಲ ಇದ್ದ ಹಾಗೆ ಒಂದ್ಸಲ ಇರೋದಿಲ್ಲ, ಈಗಿದ್ದ ಹಾಗೆ ಇನ್ನೊಂದು ಚಾಕ್ ಇರೋದಿಲ್ಲ. ಇದು ವ್ಯವಹಾರ. ವ್ಯವಹಾರಕ್ಕೆ ಬೇಸರಿಸ್ಕೋಬಾರ್ದು, ಯಾಕಂದ್ರೆ ಅದು ಹಾಗೂ ಇರುವುದಿಲ್ಲ. ನಮ್ಗೆ ಇದು ಬಹಳ ಬೇಸರ ಆಗಿದೆ, ಇದು ಹೀಗೂ ಇರುವುದಿಲ್ಲ. ವ್ಯವಹಾರ ನಮಗೆ ಯಾರು ಬೇಸರ ಅನ್ನೋ ತರಬಾರ್ದು ಹೇಳ್ರಿ ಯಾಕೆ? This also will pass away, that is the statement. ಇದು ಕೂಡ ಹೊರಟೋಗ್ತದೆ, ಏನ್ ಸಮಸ್ಯೆ ಇಲ್ಲಿದೆ. ಸೊ ಕೃಷ್ಣ ನವಮಿ ನನ್ನ ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟ್ ನೀನು ಡಿಸೈಡ್ ಮಾಡಿದೆ, ಇನ್ನೂ ಡಿಸೈಡ್ ಮಾಡಿದ್ದಿಲ್ಲ. ನಾನು ಓಡಿ ಹೋಗಬೇಡ, ಓಡಿ ಹೋಗಬೇಡ, ಎದುರಿಸು. ನಾವು ಎದುರಿಸಿರಲಿಲ್ಲ. ಭಗವದ್ಗೀತೆ ನಾನು ಯಾಕೆ ಆಗಿದ್ದು ಅಂತಂದ್ರೆ ನಾನು ಅದನ್ನು ಮಾಡ್ತಾ ಬಿಟ್ಟು ಬಹಳ ಕಷ್ಟ ಇತ್ತು. ಒಟ್ಟ ಎದುರಿಸಿ ಓಡಿ ಹೋಗಬೇಡ ಹೇಳಿ ಎದುರಿಸಿ. ಇದು ಹಾಫ್ ಅನ್ ಅವರ್ ನೀವು ಗೊತ್ತ ಆಗುದಲ್ಲ, 5 ದಿವಸ ಅನಿಸಿರ್ತದೆ ನಿಮ್ಗೆ ಸಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿದೆ ದ್ವೈತ ಪ್ರಪಂಚ, ಇದ್ದಲ್ಲೇ ಹೋಗೋದು. ಎಲ್ಲಿ ಸೂರ್ಯ ನೀನು ವಾಸಿಸಿ ಸೊ ಹೀಗೆ ಎಲ್ಲಿ ಹೋಗ್ತೀರಿ ನೀವು? ಇಲ್ಲದೇ ಇದ್ದ ಜಾಗಕ್ಕೆ ಹೋಗ್ತೀರಿ? ಎಲ್ಲೆಲ್ಲಿಯೂ ನೀನೇ ಇದ್ದಿರುವಾಗ ಇಲ್ಲದೇ ಇರೋ ಜಾಗ ಯಾವುದು? ಭ್ರಮ, ದೈತ ಭ್ರಮ. ಮಾಯಾ ಜನ್ಮ ಮಾಯೆಯಿಂದ ಜನ್ಮಿಸಿದೆ ಅಷ್ಟೆ. ಮಾಯಾಜನಿತವಾದಂತಹ ಈ ದ್ವೈತ, ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ, ಚಂದ್ರ ಉದಾಹರಣೆ ಕೊಡ್ತಾರೆ. ಪ್ರಪಂಚಕ್ಕೆ ಮಾಯಾ ಮಾತ್ರ ದ್ವೈತ ನಮಗೆ ಉದಾಹರಣೆ ಕೊಡ್ತಾರೆ. ರಜ್ಜುವತ ಮಾಯಾ ಗಚ್ಚ ಭಾಷೆನ ಸ್ಟಾರ್ಟ್ ಆಗಿಲ್ಲ. ಅದ್ವೈತಂ ಪರಮಾರ್ಥ ಕೇಳಿ ಯಾ ಬಾತ್ ಕೆ ಸತ್ಯಂ ಸತ್ಯಂ ಏವಂ ಸ್ಯಾತ್ ಏವಂ ಸ್ಯಾತ್ ಪ್ರಪಂಚ ಪ್ರಪಂಚ ಯದಿ ವಿದ್ಯೇತ ಯದಿ ವಿದ್ಯೇತ. ಸಾರಿ, ಇವರಿಗೆಲ್ಲ ರುದ್ರಾವಳಿ ಜಲ್ದಿ ಹೋಗ್ಬೇಕು ಅಂತ ಅದನ್ನು ನಾನು ಮೊಟ್ಟಕ್ಕೆ ಬಳಸ್ತಾ ಇದ್ದೀನಿ. ಬೇಜಾರ ಮಾಡ್ಕೊಳ್ಳಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶಾಂತಿ ಶಾಂತಿ ಶಾಂತಿ. ಹರಿಯೋ ಶ್ರೀ ಗುರುಭ್ಯೋ ನಮಃ. ಹರಿಯೋ ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಶ್ರೀ ರಾಮ. ಜೈ ಶ್ರೀ ರಾಮ. ಜೈ ಶ್ರೀ ರಾಮ.